ಪ್ಲಸ್ ನನಗೆ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಅಲ್ಲಿಂದ ಬಂದು ಇಲ್ಲಿ ಮಡಿಕೇರಿಲಿ ಏನಾದ್ರು ಒಂದು ಜಾಬ್ ಸೇರ್ಕೊಂಡು ಮನೇಲಿ ಕೃಷಿ ಮಾಡು ಅಂತೇಳಿ ಮನೆಗೆ ಬಂದೆ. ಅಲ್ಲಿ ಬಂದು ಮಡಿಕೇರಿಲಿ ಸರ್ವಿಸ್ ಅಡ್ವೈಸರ್ ಆಗಿ ಸೇರ್ಕೊಂಡೆ. ಅಲ್ಲಿ ಒಂದು 8 ವರ್ಷ ಸೀನಿಯರ್ ಮೋಸ್ಟ್ ಅಡ್ವೈಸರ್ ಆಗಿ ಕೆಲಸ ಮಾಡಿದೀನಿ. ಅದಾದ್ಮೇಲೆ ಗೋಣಿಕೊಪ್ಪದಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ನನಗೆ ದೂರ ಆದ ಕಾರಣ ನಾನು ನನ್ನನ್ನ ಕೃಷಿಲೇ ತೊಡಗಿಸ್ಕೊಂಡೆ. ಅಲ್ಲಿಂದ ಮನೇಲೇ ಇದ್ದೀನಿ, ಈಗ 4 ವರ್ಷ ಆಯ್ತು ಮನೆಗೆ ಬಂದು. ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ ನಾನು. ಖಾಸಗಿ ಉದ್ಯೋಗಗಳಲ್ಲಿ ಏನೆಲ್ಲ ಅನುಭವಗಳು ನಿಮಗೆ ಎದುರಾಗ್ತವೆ ಅಥವಾ ಗಮನಕ್ಕೆ ಬರ್ತವೆ? ಕೆಲವೊಬ್ಬರಿಗೆ ಸಾಕಪ್ಪ ಸಾಕನ್ನೋ ಮಟ್ಟಕ್ಕೆ ಅನುಭವಗಳಾಗ್ಬಿಡ್ತವೆ, ಕೆಲವೊಬ್ಬರಿಗೆ ಓ ಚೆನ್ನಾಗಿದೆ ಮತ್ತಷ್ಟು ಬೆಳಿಬೇಕು ಮತ್ತಷ್ಟು ಸಂಪಾದನೆ ಮಾಡ್ಬೇಕನ್ನೋ ಒಂದು ಅಭಿಪ್ರಾಯನೂ ಬರುತ್ತೆ. ಸೂಕ್ಷ್ಮವಾಗಿ ಹೇಳಿ, ಪಟ್ಟಣ ಮತ್ತು ನಗರಗಳಲ್ಲಿ ಉದ್ಯೋಗದ ಅನುಭವಗಳ ಬಗ್ಗೆ ನೀವು ಕಂಡಿದ್ದು? ನಾನು ಕಂಡಿದ್ದು ಏನು ಅಂತ ಹೇಳಿದ್ರೆ, ಪಟ್ಟಣದಲ್ಲಿ ಮೆಂಟಲಿ ತುಂಬಾ ಸ್ಟ್ರೆಸ್ ಇರುತ್ತೆ. ನಾಡಿಗೆ ಬಂದಾಗ ನಮಗೆ ಫಿಸಿಕಲಿ ಇದಿರುತ್ತೆ. ಫಿಸಿಕಲಿ ಎಷ್ಟೇ ನಾವು ಕಷ್ಟಪಟ್ಟರು ನಮ್ಮ ದೇಹಕ್ಕೆ ಒಳ್ಳೆಯದು, ಮೆಂಟಲಿ ನಮಗೆ ಮೈಂಡಿಗೆ ಎಫೆಕ್ಟ್ ಆಗೋದ್ರಿಂದ ನಮಗೆ ತುಂಬಾ ಬೇಜಾರಾಗುತ್ತೆ. ಎಲ್ಲರನ್ನ ಬಿಟ್ಟು ಇರಬೇಕು, ಕೃಷಿ ಆದರೆ ಎಲ್ಲರ ಜೊತೆ ಒಟ್ಟಿಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಎಲ್ಲ ಒಳ್ಳೇದೇ ಇರುತ್ತೆ. ಅದರಿಂದ ನಾನು ಕೃಷಿ ಆರಿಸ್ಕೊಂಡೆ. ಅದರಿಂದ ನಾನು ಇಲ್ಲಿ ಕೊಡಗಲ್ಲಿ ಬಂದು ತಂದೆ ತಾಯಿ ಜೊತೆ ಸೇರ್ಕೊಂಡು ಕೃಷಿ ಮಾಡ್ತಾ ಇದ್ದೀನಿ. ಬಾಲ್ಯದಿಂದ ಅಪ್ಪ ಅಮ್ಮಗಳ ಜೊತೆಗೆ ಬೆಳೆದ್ರೆ ಅಥವಾ ಬೇರೆ ಬೇರೆ ಊರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಹೇಗೆ? ಬಾಲ್ಯದಿಂದ ಎಲ್ಲ ಹೊರಗಡೆನೆ ವಿದ್ಯಾಭ್ಯಾಸ ಮಾಡಿದ್ದು. ಮೈಸೂರಲ್ಲಿ ಓದ್ತಾ ಇದ್ದೆ, ಕೆವಿ ಕಾನ್ವೆಂಟ್ ಅಲ್ಲಿ ಓದಿದ್ದು, ಮತ್ತೆ ಉದಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೆಟ್ಟಗೇರಿಲಿ ಒಂದು 5 ವರ್ಷ ಅಲ್ಲಿ ಓದಿದ್ದೀನಿ. ಅದಾದ್ಮೇಲೆ ಸಾಯಿ ಶಂಕರ್ ಪೊನ್ನಂಪೇಟಲ್ಲಿ 8th to 10th ವರೆಗೆ ಓದ್ದೆ. ಅದಾದ್ಮೇಲೆ PUC KVG ಓದೆ. 5 ವರ್ಷ ನಾನು PUC ಡಿಗ್ರಿ ಅಲ್ಲೇ ಮಾಡಿದ್ದು. ಹೇಳ್ತಾರೆ ತಂದೆ ತಾಯಿಗಳು, ಕೃಷಿಗೆ ಮರಳೋದು ಬೇಡ, ಸದ್ಯ ಕೆಲಸ ಮಾಡ್ಕೊಂಡು ಬರ್ಲಿ, ನೋಡೋಣ ನಾವು ಇನ್ನೇನ್ ಮೆತ್ತಗ ಆಗೋ ಸಂದರ್ಭದಲ್ಲಿ ಅಥವಾ ನಾವು ಅಂತ್ಯ ಆದ್ಮೇಲೆ ಮಕ್ಕಳು ಕೃಷಿಗೆ ಬರಲಿ ಅನ್ಕೊಂಡು ಅಪೇಕ್ಷೆ ವ್ಯಕ್ತಪಡಿಸ್ತಾರೆ. ಒಂದು. ಎರಡನೇದು, ಮಕ್ಕಳು ಕೃಷಿ ಕೆಲಸ ಕಲಿತರೆ ಬೇಗ ವಾಪಸ್ ಬಂದ್ಬಿಡ್ತಾರೆ ಅಥವಾ ಇಲ್ಲೇ ಉಳಿದು ಬಿಡ್ತಾರೆ ಅಂತ ಅನ್ಕೊಂಡು ಎಷ್ಟೋ ತಂದೆ ತಾಯಿಗಳು ಕೃಷಿ ಕೆಲಸಗಳನ್ನ ಕಲೀಲಿಕ್ಕೆ ಬಿಡೋದಿಲ್ಲ. ಸಣ್ಣ ಮಕ್ಕಳು ನಾವು ನೋಡ್ತೀವಿ, ಪ್ರಾಣಿ ಪಕ್ಷಿಗಳಂದ್ರೆ ಬಹಳ ಇಷ್ಟ, ಮಣ್ಣು ನೀರಂದ್ರೆ ಇಷ್ಟ, ಕಸ ಕಡ್ಡಿ ಅಂದ್ರೆ ಇಷ್ಟ, ಹಳ್ಳಿಗಳಂದ್ರೆ ಇಷ್ಟ. ಆದ್ರೆ ಎಷ್ಟೋ ಜನ ತಂದೆ ತಾಯಿಗಳು ಇವುಗಳಿಗೆ ಗಮನ ಕೊಡೋದಿಲ್ಲ, ಮಕ್ಕಳನ್ನ ಇವುಗಳಿಂದ ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ವ್ಯಾಸಂಗವನ್ನ ನೋಡಿಕೊಂಡ್ರೆ ನೀವು ಕೃಷಿಯಲ್ಲಿ ಹಳ್ಳಿಯಲ್ಲಿ ಅಪ್ಪ ಅಮ್ಮಗಳ ಒಂದು ಮಾರ್ಗದರ್ಶನದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಬೆಳೆದವರಲ್ಲ ಅಂದ್ರೆ ಅಪ್ಪ ಅಮ್ಮಗಳ ಆಲೋಚನೆ ಹೇಗಿತ್ತು? ಏನ್ ಓದಿ ಮಗ ಏನಾಗ್ಬೇಕನ್ನೋ ಒಂದು ಆಲೋಚನೆ ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿತ್ತ? ಬಂದಿತ್ತು ಸರ್, ನಾನು ಒಂದು ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂತ ಅವ್ರ ಆಸೆ ಇತ್ತು. ಆದ್ರೆ ಅವ್ರ ಆಸೆನ ನಾನು ತೀರ್ಸಕ್ ಆಗ್ಲಿಲ್ಲ, ಬಟ್ ಈ ಕೃಷಿ ವಿಷಯದಲ್ಲಾದ್ರೂ ಅವ್ರ ಆಸೆನ ತೀರಿಸುವ ಬಂದು ಇಲ್ಲಿ ಒಳ್ಳೇದ್ ಮಾಡು ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ. ಕೃಷಿಯಲ್ಲಿ ಇಂಜಿನಿಯರಿಂಗ್ ಜ್ಞಾನ ಬೇಕು, ಹಣಕಾಸಿನ ಜ್ಞಾನ ಬೇಕು, ಬೇರೆ ಬೇರೆ ವಿಚಾರಗಳು ಗಮನದಲ್ಲಿದ್ರೆ ಒಳ್ಳೇದು. ಅದೆಲ್ಲದ ಇಟ್ಕೊಂಡು ನೀವು ಬೆಳೀತಾ ಇದ್ರೆ ಅಂದ್ರೆ ನೀವು ಯಶಸ್ವಿ ವ್ಯಕ್ತಿ ಅಂತ. ಆದ್ರೆ ಒಂದು ಉದ್ಯೋಗದಲ್ಲಿ ಒಂದೇ ಒಂದು ಜ್ಞಾನ ಮಾತ್ರ ಬಳಕೆ ಆಗುತ್ತೆ, ಇಲ್ಲಿ ಹಾಗಲ್ಲ. ಎಲ್ಲಾ ತರದ ಜ್ಞಾನ ಮತ್ತು ಚಾಣಾಕ್ಷತನ ಇದ್ರೆ ಮಾತ್ರ ಅದೊಂದರ ಸಮರ್ಥವಾದ ವ್ಯಕ್ತಿತ್ವ ಅನ್ಸುತ್ತೆ, ಅದು ಹಾಗೆ ಬರುತ್ತೆ. ತುಂಬಾ ಕಷ್ಟದ ಸಂಗತಿ ಅಂತ ನಾವು ಭಾವಿಸ್ಕೋಬಾರದು. ಆದರೆ ಪಳಕ್ಕೆಂತ ಹೋದ್ರೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಪ್ರಾರಂಭದಲ್ಲಿ ಇಲ್ಲಿ ಬಂದಾಗ ಅಪ್ಪ ಅಮ್ಮಗಳ ಪ್ರತಿಕ್ರಿಯೆ ಅಥವಾ ಬರೋದಕ್ಕಿಂತ ಮುಂಚಿತವಾಗಿ ಅವರ ಮಾತುಗಳು ಹೇಗಿದ್ವು? ಅದೇ, ಅವರಿಗೆ ಖುಷಿ ಇರಲಿಲ್ಲ ನಾನು ಇಲ್ಲಿ ಬರೋದು. ಮತ್ತೆ ಬಂದಾದ್ಮೇಲೆ ತಂದೆ ತಾಯಿ ಇಬ್ರು ಒಂದು ಮಾತು ಹೇಳಿದ್ರು ನನಗೆ, ದುಡಿಬೇಕು, ಕಷ್ಟ ಪಡಬೇಕು, ಹಾಗೆ ಇದ್ರೆ ಮಾತ್ರ ಬಾ, ಇಲ್ಲ ಅಂತ ಹೇಳಿದ್ರೆ ಬರೋದು ಬೇಡ, ನೀನು ಕೆಲಸ ಮಾಡ್ಕೊಂಡು ಅಲ್ಲೇ ಇರು ಅಂತ ಹೇಳಿದ್ರು. ನಾನು ಹಾಗೆ ಅವರಿಗೆ ಮಾತು ಕೊಟ್ಟು ನಾನು ಅವತ್ತು ಬಂದು ಇಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಸ್ವಲ್ಪ ಕಷ್ಟ ಆಯ್ತು ಫಸ್ಟ್ 1 ವರ್ಷ, ನನಗೆ ಹೊರಗಡೆನೆ ಇದ್ದು ಕೆಲಸ ಮಾಡಕ್ ಆಗ್ಲಿಲ್ಲ, ಕೈ ಕಾಲು ಎಲ್ಲ ನೋವಾಗ್ತಿತ್ತು, ಸುಸ್ತಾಗ್ತಿತ್ತು. ಮತ್ತೆ ಅವರೇ ಇಷ್ಟು ಕಷ್ಟ ಪಡ್ತಿದ್ದಾರೆ ಈ ಏಜ್ ಅಲ್ಲಿ, ನನಗೆ ಯಾಕೆ ಆಗೋದಿಲ್ಲ ಅಂತೇಳಿ ಚಾಲೆಂಜ್ ಆಗಿ ತಗೊಂಡು ನಾನು ಮಾಡಿದೆ. ಮಾಡಿ ಆದ್ಮೇಲೆ ಈಗ ಸಲೀಸಾಗಿದ್ದೀನಿ, ಫಿಟ್ ಅಂಡ್ ಫೈನ್ ಆಗಿದ್ದೀನಿ, ಒಳ್ಳೆ ಆರೋಗ್ಯ, ಚೆನ್ನಾಗಿದ್ದೀನಿ. ನೋಡಿ, ಮೆಚ್ಚುವ ಸಂಗತಿ ಏನಂದ್ರೆ ಪದವಿ ಮುಗಿಯೋ ತನಕ ಅಷ್ಟೇನು ನೀವು ಪಳಗ್ಲಿಲ್ಲ, ಆದ್ರೆ 8-10 ವರ್ಷಗಳ ಕಾಲ ಬೇರೆ ಬೇರೆ ಕಡೆ ಉದ್ಯೋಗ ಮಾಡಿಕೊಂಡು ಕೃಷಿಗೆ ಮರಳಿ ಒಂಥರ ಆಸಕ್ತಿಯಿಂದ ಭಾಗಿಯಾಗ್ತಾ ಬಂದಿದ್ದೀರಿ. ಈಗ ಅಪ್ಪ ಅಮ್ಮಗಳಿಗೆ ಮೆಚ್ಚುವ ವಾತಾವರಣ ಸೃಷ್ಟಿಯಾಗಿದೆ ಅಂತ ನಾವು ಭಾವಿಸ್ಕೊಂಡ್ಬಿಡ್ಬೇಕು ಅಲ್ವಾ? ಹೌದು ಸರ್, ಹೌದು. ಹೇಳಿ, ಏನೇನು ಸವಾಲುಗಳನ್ನ ನೀವು ಕಾಣ್ತಾ ಇದ್ದೀರಿ? ಸುಲಭದ ಸಂಗತಿ ಏನಲ್ಲ ಕೃಷಿ, ಆದ್ರೆ ತುಂಬಾ ಕಷ್ಟದ ವಿಚಾರನೂ ಅಲ್ಲ. ಹೌದು, ತುಂಬಾ ಕಷ್ಟ ಪಡಬೇಕು. ಮತ್ತೆ ಮೇನ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಇದೆಲ್ಲ ಆಗೋದಿಲ್ಲ, ನಿನ್ನ ಕೈಯಿಂದ ಆಗೋದಿಲ್ಲ, ಇದೆಲ್ಲ ವಯಸ್ಸಾದವರಿಗೆ ಸೇರಿ, ನಾನ್ ಮಾಡ್ತೀನಿ, ನಾನ್ ಮುಂದೆ ನುಗ್ತೀನಿ ಅಂತ ಹೇಳಿ ಛಲ ಇದ್ರೆ ಮಾತ್ರ ಕೃಷಿ ಯುವ ಜನತೆಗೆ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಮತ್ತೆ ಕೆಲಸಗಾರರಿಂದನೇ ಮಾಡಿಸ್ತೀವಿ ಅಂತ ಹೇಳಿದ್ರೆ ಯಾವ್ದು ಆಗೋದಿಲ್ಲ. ಹಾಳು ಮಾಡಿದ್ದು ಹಾಳು, ತಾನು ಮಾಡಿದ್ದು ಉತ್ತಮ, ಇದು ಎಲ್ಲರೂ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಹತ್ತು ಎಕರೆ ಬೇರೆ ಬೇರೆ ಬೆಳೆಗಳು ಮತ್ತು ಮೀನು ಸಾಕಾಣಿಕೆ, ಹಸುಗಳನ್ನ ಸಾಕೊಂಡು ಈ ಕಡೆ ಪ್ರಾಣಿ ಪಕ್ಷಿಗಳನ್ನ ಸಾಕೊಳ್ಳಿಕ್ಕೆ ನೀವು ಮೂವರಿದ್ದೀರಿ, ಅಪ್ಪ ಅಮ್ಮ ನೀವು. ಇತರೆ ಆಳು ಕಾಳುಗಳನ್ನು ಬಳಕೆ ಮಾಡ್ಕೊಳ್ತೀರಲ್ವಾ? ಸೀಸನ್ ಅಲ್ಲಿ ಬಳಕೆ ಮಾಡ್ಕೋತೀವಿ, ಇಲ್ಲ ಅಂತ ಹೇಳಿದ್ರೆ ನಾವೇ ಆದ್ರೆ ನಾವೇ ಮಾಡ್ತೀವಿ ಮನೇಲಿ. ಅಮ್ಮ ಮೇನ್ ಬ್ಯಾಕ್ ಬೋನ್, ಸಾಧಾರಣ ಎಲ್ಲ ಕೆಲಸನು ಅಮ್ಮನೇ ಮಾಡ್ತಾರೆ, ಅಪ್ಪನು ಮಾಡ್ತಾರೆ. ಮ್ಯಾಕ್ಸಿಮಮ್ ಕೆಲಸ ಅಮ್ಮನ ಕೈಯಿಂದನೇ ಆಗ್ತದೆ. ಕೋಳಿ, ಹಂದಿ, ನಾಯಿ ಇದೆಲ್ಲ ಅಮ್ಮ ನೋಡ್ಕೋತಾರೆ. ನಾನ್ ಫ್ರೀ ಇದ್ದಾಗ ವಾಕಿಂಗ್ ಅದು ಇದೆಲ್ಲ ನಾನು ನೋಡ್ಕೋತೀನಿ. ಈಗ 4 ವರ್ಷ ಆಯ್ತು ಕೃಷಿಗೆ ಬಂದು, ಅಪ್ಪ ಅಮ್ಮಗಳು ನಿಧಾನಕ್ಕೆ ಜವಾಬ್ದಾರಿಗಳನ್ನ ಕೊಟ್ಟಿರ್ಬೇಕು ಅಥವಾ ಬಂದ ತಕ್ಷಣ ನಿಮಗೆ ಜವಾಬ್ದಾರಿಯನ್ನು ಕೊಟ್ಬಿಟ್ರೆ ಹೇಗೆ? ಇಲ್ಲ, ಬಂದ ತಕ್ಷಣ ಕೊಟ್ಟಿಲ್ಲ, 1 ವರ್ಷ ನೋಡಿದ್ರು ನನ್ನ ಹೇಗೆ ಏನ್ ಮಾಡ್ತಾನೆ ಅಂತೇಳಿ. ಅದಾದ್ಮೇಲೆ ನನಗೆ ಅಂತೇಳಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅದನ್ನ ನಾನು ನಂದೇ ಅಂತೇಳಿ ಮಾಡ್ತಾ ಇಲ್ಲ, ಅಪ್ಪ ಅಮ್ಮನಿಗೆ ಸಪರೇಟ್ ಇದೆ, ನನಗೂ ಸಪರೇಟ್ ಮಾಡಿದ್ದಾರೆ ಅವರು. ನಾವೇ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಚೆನ್ನಾಗಿ ಡೆವಲಪ್ ಆಗ್ಲಿ ಅಂತ ಎರಡೂ ಮಾಡ್ತಾ ಇದ್ದೀನಿ. ನಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಅಪ್ಪ ಅಮ್ಮನಿಗೆ ನಾನು ಏನು ಅಂತ ತೋರಿಸಬೇಕು ಅಂತೇಳಿ ಚಂದ ಡೆವಲಪ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮಗಳ ಮಾರ್ಗದರ್ಶನ ವಿಶೇಷವಾಗಿರುತ್ತೆ, ಅದನ್ನ ಸ್ವೀಕರಿಸಿಕೊಂಡು ಹೋದ್ರೆ ಬಹಳ ಚೆನ್ನಾಗಿ ಕೃಷಿಯಲ್ಲಿ ಬೆಳವಣಿಗೆ ಆಗ್ಬಹುದು. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ, ವ್ಯತ್ಯಾಸಗಳಾಗ್ತವೆ. ನಿಮಗೆ ಈಗ ಎಷ್ಟು ವಯಸ್ಸು? 31 ಸರ್. ಅಪ್ಪಂದು ಸಪೋರ್ಟ್ ಮೇನ್, ಎಲ್ಲದಕ್ಕಿಂತ ಮುಖ್ಯವಾಗಿ. ಅಪ್ಪ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಅಮ್ಮನ ಸಪೋರ್ಟ್ ಉಂಟು, ಅವರು ಒಪ್ಪಿ ಇವನು ಏನ್ ಬೇಕಾದ್ರೆ ಮಾಡ್ಲಿ, ಲಾಭ ಲಾಸ್ ಇದ್ದಿದೆ, ಆದ್ರೆ ಎಕ್ಸ್ಪೀರಿಯನ್ಸ್ ಬೇಕು ಮನುಷ್ಯನಿಗೆ ಅಂತೇಳಿ ಅವ್ರು ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ. ಲಾಸ್ ಆದ್ರೂ ಅವ್ರು ಬೇಜಾರು ಪಡೋದಿಲ್ಲ, ಇಲ್ಲ ಪ್ರಾಫಿಟ್ ಬಂದ್ರೂ ಅವ್ರು ಖುಷಿ ಪಡೋದಿಲ್ಲ. ಹಾಗೆ ಒಂದ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ನಿಮ್ಮ ಸ್ನೇಹಿತರು 16 ಜನ ಇರ್ಲೇಬೇಕು, ಏನಂತಾರೆ ಈಗ ಕೃಷಿಗೆ ಮರಳಿದ್ದನ್ನ ಗಮನಿಸಿಕೊಂಡು? ಅದರಲ್ಲೂ ಕೆಲವೊಬ್ರು ಕೃಷಿಗೆ ಹೋಗಿರ್ಬೇಕು, ಅವರು ನೀವು ಮಾತಾಡ್ತಿರ್ಬೇಕು, ಉದ್ಯೋಗದಲ್ಲಿರೋರು ನಿಮ್ ಸಂಪರ್ಕದಲ್ಲಿ ಇರಬಹುದು, ಒಂಥರ ಏನೇನೋ ಅಭಿಪ್ರಾಯಗಳು ನಿಮ್ಮ ಕಿವಿಗೆ ಬೀಳ್ತಾ ಇರ್ತವೆ, ಏನನ್ಸುತ್ತೆ? ಅದೇ ಫಸ್ಟ್ ಈಗ ಒಂದ್ 2 ವರ್ಷದ ಹಿಂದೆ ಎಲ್ಲರೂ ಹೇಳ್ತಾ ಇದ್ರು, ನಿನ್ನ ಕೈಯಿಂದ ಆಗೋದಿಲ್ಲ, ನೀ ದುಡಿಯಕ್ಕೆ ರೆಡಿ ಇಲ್ಲ, ನಿನ್ನ ಕೈಯಿಂದ ಅದ್ ಮಾಡಕ್ ಆಗೋದಿಲ್ಲ, ಇದ್ ಮಾಡಕ್ ಆಗೋದಿಲ್ಲ ಅಂತ. ಅದೇ ಈಗ 2 ವರ್ಷ ಕಳೆದು ಹೇಳ್ತಾರೆ, ನೀನು ಒಳ್ಳೇದ್ ಮಾಡಿದೀಯ, ನಿನ್ನ ಕೈಯಿಂದ ಎಲ್ಲ ಆಗುತ್ತೆ, ಹಾರ್ಡ್ ವರ್ಕ್ ಮಾಡ್ತಾ ಇದೀಯಾ ಅಂತೇಳಿ ಈಗ ಎಲ್ಲರೂ ಖುಷಿ ಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಿಜ, ಯುವಕರಲ್ಲಿ ದೊಡ್ಡ ಶಕ್ತಿ ಇರುತ್ತೆ, ಅದನ್ನ ನಾವು ಬಳಸ್ಕೊಳ್ಬೇಕು. ಎಷ್ಟೋ ಸರಿ ಅದು ವ್ಯಕ್ತವಾಗುದಿಲ್ಲ, ಎಷ್ಟೋ ಜನಗಳಿಗೆ ಅದು ಅರ್ಥನ ಆಗುದಿಲ್ಲ. ಏನೋ ಓದಿದ್ರು ಪೇಟೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರೆ ಅಂದ್ರೆ ಇದು ಆಗುದಿಲ್ಲ ಮಕ್ಕಳಿಗೆ ಅಂತ ಅನ್ಕೊಂಡು ಭಾವಿಸ್ಕೊಂಡ್ಬಿಡ್ತಾರೆ. ಆದ್ರೆ ಎಷ್ಟೋ ಜನ ನಿವೃತ್ತಿಯ ಬಳಿಕ 60 ವರ್ಷದಲ್ಲಿನೂ ಓಹೋ ಹೀಗೂ ಕೆಲಸ ಮಾಡಬಲ್ರ, ಹೀಗೂ ತೊಡಸ್ಕೊಳ್ತಾರೆ ಅಂತ ಅನ್ಕೊಂಡು ನಾವು ಅನ್ಕೊಂಡಿರ್ಲಿಲ್ಲ ಅನ್ಕೊಂಡು ಮಾತಾಡೋದಿದೆ. ಒಟ್ಟಾರೆ ಆ ಸಂದರ್ಭಗಳನ್ನ ಸರಿಯಾಗಿ ನಿಭಾಯಿಸಿಕೊಂಡು ನಮ್ಮ ನಮ್ಮ ಕಸಬುಗಳಲ್ಲಿ ಚೆನ್ನಾಗಿ ಹೋಗೋದಿದೆಯಲ್ಲ, ಅದು ಅಪೇಕ್ಷಣೀಯವಾದದ್ದು ಮತ್ತು ಇತರರು ಮೆಚ್ಚುವಂತೆ ಮಾಡುತ್ತೆ. ಕಾಫಿ, ಕಾಳುಮೆಣಸು, ಅಡಿಕೆ ಮತ್ತೆ ಮೀನನ್ನ ಸಾಕ್ತೀರಿ. ಇತ್ತೀಚೆಗೆ ನೀವು ಸುಳ್ಳಕ್ಕೆ ಹೋಗಿ ಅಡಿಕೆಯನ್ನ ಮಾರಾಟ ಮಾಡ್ಕೊಂಡು ಬಂದ್ರಿ, ಒಣಗಿಸಿದ್ದು. ಹಸಿದ್ನೇ ಕೊಡೋದು ಹೆಚ್ಚು, ಏನನ್ಸುತ್ತೆ? ಈ ವರ್ಷ ನನಗೆ ಒಳ್ಳೆ ಲಾಭ ಬಂದಿದೆ ಅಡಿಕೆಯಲ್ಲಿ. ಅದರಲ್ಲಿ ನಾನು ನನ್ನ ಫ್ರೆಂಡ್, ನಾನು ಆಕ್ಚುಲಿ ದಕ್ಷಿಣ ಕನ್ನಡದಲ್ಲೇ ಓದಿದ್ದು KVGಯಲ್ಲಿ, ಅಲ್ಲಿ ತುಂಬಾ ಫ್ರೆಂಡ್ಸ್ ಇದಾರೆ ನನಗೆ. ಅವ್ರು ಹೇಳ್ತಾ ಇದ್ರು, ನೀವು ಒಣಗಿಸಿ ಮಾರಿದ್ರೆ ನಿನಗೆ ಯಾಕೆ ಲಾಭ ಬರೋದಿಲ್ಲ, ಒಂದ್ಸತಿ ಟ್ರೈ ಮಾಡು ಇದು ನೋಡು ಅಂತೇಳಿ. ನಾನೊಂದು 500 ಕೆಜಿನ ಒಣಗಿಸಿದೆ. 500 ಕೆಜಿ ಒಣಗಿಸಿದಲ್ಲಿ ನನಗೆ ಒಣಗಿದ ಅಡಿಕೆ ಒಂದು 100-150 ಕೆಜಿ ಅಷ್ಟು ಆಯ್ತು. ಆ ಒಣಗಿದ ಅಡಿಕೆಯಲ್ಲಿ ನನಗೆ ಇಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ, ಸುಲಿಯಕ್ಕೆ ನಮಗೆ ಗೊತ್ತಿರೋದ್ರಿಂದ ಹಾಗೆ ಹೋಗಿ ಮಾರಿದ್ದೀನಿ. ನನಗೆ ಹಸಿ ಅಡಿಕೆ ಮಾರಿದ್ರೆ ನನಗೆ ಒಂದು 20,000 ಸಿಗೋದ್ರಲ್ಲಿ ಇದರಲ್ಲಿ 35,000 ಸಿಕ್ಕಿದೆ. ಒಳ್ಳೆ ಲಾಭ ಅಂತ ಅನ್ಸ್ತು ನನಗೆ. ಸುಲ್ದು ಮಾರಿದ್ರೆ ನನಗೊಂದು 50,000 ಹತ್ರ ಬರ್ತಾ ಇತ್ತು. ಇದನ್ನೇ ಮೌಲ್ಯವರ್ಧನೆ ಅಂತ ಹೇಳೋದು. ನಾವು ಅದಕ್ಕೆ ಹೇಗೆ ಹೊಸ ರೂಪ ಕೊಡ್ತೀವಿ ಮತ್ತು ಮಾರುಕಟ್ಟೆಯ ಒಂದು ಬೇಡಿಕೆಯನ್ನು ಹೇಗೆ ಈಡೇರಿಸ್ತೀವಿ, ಹೇಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಧಾರಣೆ ಅಥವಾ ಬೆಲೆ ನಿಗದಿ ಆಗ್ತದೆ. ಹೀಗೆ ಹೊಸ ಹೊಸ ಆಲೋಚನೆಗಳನ್ನ ಇಟ್ಕೊಂಡು ಇರೋ ಜಮೀನಲ್ಲಿ ಇರೋ ಬೆಳೆಗಳಲ್ಲಿ ಹೆಚ್ಚು ಆದಾಯವನ್ನ ಕಾಣುವ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಉತ್ತಮವೇ. ತಂದೆಯವರು ಹೇಳ್ತಾ ಇದ್ರು, ಅಡಿಕೆ 15-16 ಕ್ವಿಂಟಾಲು 20 ಕ್ವಿಂಟಾಲು ಒಳಗಡೆ ಬರ್ತಾ ಇತ್ತು, ಈಗ 30-35 ಕ್ವಿಂಟಾಲು ಹಸಿ ಅಡಿಕೆ ಬಂತು ಬೋಡೋ ದ್ರಾವಣ ಸಿಂಪಡಿಸಿದ್ರ ಪರಿಣಾಮದಿಂದ ಅಂತ ಅನ್ಕೊಂಡು. ಈ ಹಿಂದೆ ಮಾಡ್ತಿರ್ಲಿಲ್ವಾ ನೀವು? ಇಲ್ಲ, ಮಾಡ್ತಿರ್ಲಿಲ್ಲ ಸರ್, ಮಾಡೇ ಇಲ್ಲ. ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು, ಆದ್ರೆ ಕರೆಕ್ಟ್ ಟೈಮಿಗೆ 3 ಸತಿ ಮಾಡಿದೀನಿ ಬೋಡೋ ಸಿಂಪರಣೆ. ಅದು ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ, ಡಬಲ್ ಬಂದಿದೆ, ಡಬಲ್ಗಿಂತ ಜಾಸ್ತಿ ಬಂದಿದೆ ಅಡಿಕೆ. ಸಗಣಿ ಇಂಪಾರ್ಟೆಂಟ್, ಅಡಿಕೆಗೆ ಸಗಣಿ ಹಾಕಿದೀನಿ, ಹಾಗೆ ಬೋಡೋನು ಹೊಡಿತೀನಿ. ಈ ವರ್ಷ ನೋಡ್ಬೇಕಿನ್ನು ಹೇಗೆ ಉಂಟು ಕ್ರಾಪ್ ಅಂತೇಳಿ. ಯಾರು ಹೇಳಿದ್ರು ನಿಮಗೆ ಬೋಡೋ ದ್ರಾವಣ ಸಿಂಪರಣೆ ಮಾಡ್ಬೇಕಂತ ಅನ್ಕೊಂಡು? ದಕ್ಷಿಣ ಕನ್ನಡದಲ್ಲಿ ನನ್ನ ಫ್ರೆಂಡ್ಸ್ ಸುಮಾರು ಜನ ಇದಾರೆ, ಅವರು ನನಗೆ ಅಡಿಕೆ ಬಗ್ಗೆ ಕಂಪ್ಲೀಟ್ ನಾಲೆಜ್, ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು ಸಹ ಅವರು ಹೇಳ್ಕೊಡ್ತಾರೆ. ಹಾಗೆ ನಾನು ಮಾಡ್ತೀನಿ, ಅವರು ಹೇಗೆ ಡೆವಲಪ್ ಮಾಡ್ತಾರೆ ಆ ತರನೇ ನಾನು ಅವ್ರ ಇವ್ರನ್ನ ಕೇಳಿ ಮಾಡ್ತೀನಿ. ಹೇಗೆ, ಎಷ್ಟು ಪ್ರಮಾಣದಲ್ಲಿ ಮೈಲ್ ತುತ್ತ ಸುಣ್ಣ ನೀರು ಸೇರಿಸಿದ್ರಿ, ಹೇಗೆ ಸಿಂಪರಣೆ ಮಾಡಿದ್ರಿ? ಅದೇ 1 ಕೆಜಿ ಆಕ್ಚುಲಿ ಇದು ಡೈರೆಕ್ಟ್ ಆಗಿ ಬರ್ತದೆ ನಿಮಗೆ ಏನು ಬಯೋಫೈಟ್ ಅಂತ ಹೇಳಿ ಬರ್ತದೆ ಸರ್. ಬಯೋಫೈಟ್ ಅಂತ ಹೇಳಿದ್ರೆ ಅದು ಅದಕ್ಕೆ ಅಂತಾನೆ ಮೇಕ್ ಆಗಿ ಬರೋದು. ನಾನು ಅದು ಹೊಡೆದಿರೋದು, ಒಂದು ಟ್ರಿಪ್ ಬೋಡೋ ಹೊಡೆದಿದ್ದೀನಿ. ಬೋಡೋ 2 kg ಬೋಡೋಗೆ 1 kg ಸುಣ್ಣ ಮಿಕ್ಸ್ ಮಾಡಿ ನೆಕ್ಸ್ಟ್ ಡೇ ಒಂದ್ ದಿನ ಮುಂಚೆ ಬಕೆಟ್ ಅಲ್ಲಿ ಮಿಕ್ಸ್ ಮಾಡಿ ಇಡೋದು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನ ಡೈಲ್ಯೂಟ್ ಮಾಡಿ 200 liters ಗೆ ಮಾಡಿ ಹೊಡಿತೀನಿ. ಇದರಿಂದ ಪರಿಣಾಮವನ್ನ ಬಹಳ ಸ್ಪಷ್ಟವಾಗಿ ಕಂಡಿದ್ದೀರಿ ನೋಡಿ. ಈ ತರ ವಿದ್ಯಾವಂತರು ಆಲೋಚನೆಗಳನ್ನು ಇಟ್ಕೊಂಡು ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅಂತ ಗಮನಿಸಿಕೊಂಡು ಮಾಡ್ತಾ ಹೋದ್ರೆ ಕೃಷಿಯಲ್ಲಿ 2 times 10 times ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಅವಕಾಶಗಳಿದಾವೆ. ಮೀನು ಸಾಕಾಣಿಕೆಗೆ ಹೊಸ ರೂಪವನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಿ ಅಲ್ವಾ? ಹೌದು ಸರ್, ಮೀನು ಸಾಕಾಣಿಕೆ ಮುಂಚೆಯಿಂದಾನೇ ಮಾಡ್ತಾ ಇದ್ವಿ. ನಮಗೊಂದು 3 kg ಇತ್ತು, ಆದ್ರೆ ನಾವು ಕಮರ್ಷಿಯಲ್ ಆಗಿ ಮಾಡ್ತಾ ಇತ್ತಿಲ್ಲ. ನಮಗೆ ನಮ್ಮ ಯೂಸಿಗೆ ನಮ್ಮ ಫ್ಯಾಮಿಲಿಗೆ ಇರುವಂತದ್ದು ಆತರ ಮಾಡ್ತಾ ಇದ್ವಿ. ಈಗ ಕಳೆದ ಒಂದು 3 years ನಾನು ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೀನಿ. ಒಳ್ಳೆ ಲಾಭದಾಯಕ ಇದೆ. ಮತ್ತೆ ಮೇನ್ ಆಗಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳದೆ ನಾವು ಯಾವ್ದನ್ನು ಕೈ ಹಾಕಕ್ ಆಗೋದಿಲ್ಲ. ಮೇನ್ ಆಗಿ ನಾವು ಅದ್ರ ಬಗ್ಗೆ ಅದ್ ಹೇಗೆ ಸಾಕ್ಬೇಕು ಅದ್ ಹೇಗೆ ಅಂತ ಹೇಳಿ ತಿಳ್ಕೊಂಡ್ರೆ, ಕಂಪ್ಲೀಟ್ ನಾಲೆಜ್ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಯಾರು ಬೇಕಾದ್ರೆ ಕೊಡಗಲಿ ಸಾಕಿ ಮಾಡಬಹುದು. ಅದರಲ್ಲಿ ನಾನು ಪ್ರಾಫಿಟ್ ಕಂಡು ನಾ ದೊಡ್ಡದಾಗಿ ಈಗ ಮಾಡ್ತಾ ಇದ್ದೀನಿ. ಒಂದು 20,250 square feet ಅಲ್ಲಿ ವರ್ಷಕ್ಕೆ ಒಂದು 10 tons, ಒಂದು 15 tons ವರೆಗೆ ಮೀನ್ ತೆಗೆಯುವಂತ ಪ್ರಾಜೆಕ್ಟ್ ಮಾಡಿದ್ದೀನಿ. ನೋಡ್ಬೇಕಿನ್ನು ನೆಕ್ಸ್ಟ್ ಇಯರ್ ಗೆ ಸಕ್ಸಸ್ ಆಗುತ್ತೆ. ಈಗ ಆಲ್ರೆಡಿ ಬಿಟ್ಟಿದ್ದೀನಿ, ನೆಕ್ಸ್ಟ್ ಕೋಲ್ಕತ್ತಾದಿಂದ ಆರ್ಡರ್ ಮಾಡಿದ್ದೀನಿ, ಬರಬೇಕು ಮೀನ್ ಮರಿ. ಬಂದ ಮೇಲೆ ಬಿಟ್ಟು ಬರೋ ವರ್ಷಕ್ಕೆ ಈಗ ಮಾಡಿದ್ರಲ್ಲಿ ನನಗೆ ಒಳ್ಳೆ ಲಾಭ ಬಂದಿದೆ. ಲೈಫ್ ಫಿಶ್ ಈಗಲೂ ಮಾರ್ತಾ ಇದ್ದೀನಿ. ಹೇಗಿಲ್ಲ ಅಂದ್ರೆ ಒಂದು ವಾರದ ಖರ್ಚು ಎಲ್ಲ ರೊಟೇಷನ್ ಅದರಲ್ಲೇ ಆಗುತ್ತದೆ. ಮೀನಿಗಿರೋ ಫುಡ್ ದುಡ್ಡು ಸಹ ಮೀನಲ್ಲೇ ಬರ್ತದೆ. ಒಂದು ತಿಂಗಳಿಗೆ ಒಂದ್ಸತಿ ನಾವು ಹಿಡಿದು ಮಾರಿದ್ರು, ಒಂದ್ ತಿಂಗಳಿಗಿರೋ ಫೀಡ್ ದುಡ್ಡು ಅದರಲ್ಲೇ ಬರ್ತದೆ. ಫಸ್ಟ್ ಒಂದು 6 months ಮಾತ್ರ ನಾವು ನಮ್ಮ ಕೈಯಿಂದ ದುಡ್ಡು ಹಾಕಿ ಮಾಡಬೇಕಾಗ್ತದೆ. ಜ್ಞಾನ ವಿಜ್ಞಾನ ಅಳವಡಿಕೆ ಆದ್ರೆ ಅದರ ಪರಿಣಾಮ ಚೆನ್ನಾಗಿರುತ್ತೆ. ವಿದ್ಯಾವಂತರು ಕೃಷಿಗೆ ಬರಬಾರ್ದಂತೇನಿಲ್ಲ, ಆ ವಿದ್ಯಾವಂತರಲ್ಲೂ ಬುದ್ಧಿ ಇರುತ್ತೆ. ಆದ್ರೆ ವಿದ್ಯಾವಂತರಲ್ಲೇ ಇನ್ನಷ್ಟು ಹೊರ ವಾತಾವರಣದ ಜ್ಞಾನ ಇರೋದ್ರಿಂದ ಅನುಕೂಲಗಳು ಆದ ಆಗ್ತವೆ. ಹುಡುಕ್ತಾ ಹೋದ್ರೆ ಕೃಷಿಯಲ್ಲಿ ಜ್ಞಾನವನ್ನ ಉಪಯೋಗಿಸ್ಕೊಳ್ತಾ ಅಭಿವೃದ್ಧಿಯನ್ನ ಕಾಣಬಹುದು. ಮಾರುಕಟ್ಟೆ ವಿಚಾರ ಆಗ್ಲಿ, ಮತ್ತೆ ಬೇರೆ ಬೇರೆ ಇಲಾಖೆಗಳು, ಸಂಘ ಸಂಸ್ಥೆಗಳ ಸಂಪರ್ಕ, ಅನುಭವಸ್ಥರ ಒಂದು ಭೇಟಿ, ಇವೆಲ್ಲವೂ ಕೃಷಿಗೆ ಪೂರಕವಾಗಿ ನೆರವಾಗ್ತವೆ ಅಲ್ವಾ? ಹೌದು ಸರ್, ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು, ಫಿಶರೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾವ್ದೇ ಇದ್ರೆ ನಾವು ಹೋಗಿ ಕೇಳಿದ್ರೆ ನಮಗೆ ಎಲ್ಲಾ ತರದ ಮಾಹಿತಿಗಳು, ಎಲ್ಲಾ ತರದ ಬೆಸ್ಟ್ ಹೇಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಈವನ್ ಕಾಳು ಮೆಣಸುಗಷ್ಟೇ, ಅಂಕೇಗೌಡ ಅಂತ ಹೇಳಿ ಒಬ್ರು ಸೈಂಟಿಸ್ಟ್ ಇದಾರೆ, ಅವರು ಕೂಡ ನೀವು ರೈತರು ನಾವಾಗಿ ಹೋದ್ರೆ ಅವರಾಗೆ ಕೂರಿಸಿ ಅಷ್ಟು ಇದರಿಂದ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರಿಂದ ತುಂಬಾ ಖುಷಿ, ತುಂಬಾ ನಮಗೊಂದು ಖುಷಿ ಆಗುತ್ತೆ, ಅವರಿಗೊಂದು ಖುಷಿ, ಚಂದ ಹೇಳ್ಕೊಡ್ತಾರೆ, ಅದನ್ನ ನಾವು ಪಾಲನೆ ಮಾಡಬೇಕು. ನಿಜ, ಕೃಷಿ ಸಂಬಂಧಿ ಸಂಸ್ಥೆಗಳು ತುಂಬಾ ಇದಾವೆ. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಆಮೇಲೆ ಮೀನುಗಾರಿಕೆ, ಈ ಕಡೆ ಸಂಶೋಧನಾ ಸಂಸ್ಥೆಗಳು, ಚಟ್ಟಳ್ಳಿಯಲ್ಲಿದೆ ಕಾಫಿ ಸಂಶೋಧನಾ ಸಂಸ್ಥೆ, ಹಾಗೆ ಅಪ್ಪಂಗಳದಲ್ಲಿ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಇದೆ, ಗೋಣಿಕೊಪ್ಪದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಪೊನ್ನಂಪೇಟೆಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಇದೆ. ಹೀಗೆ ಹುಡುಕಿ ಅಂತ ಹೋದ್ರೆ ಸಂಘ ಸಂಸ್ಥೆಗಳು ಚೆನ್ನಾಗಿದ್ದಾವೆ, ಹಾಗೆ ತಜ್ಞರು ಸಿಗ್ತಾರೆ. ಹಾಗೆ ನಾವು ಭೇಟಿ ನೀಡುವ ವಿಚಾರದಲ್ಲಿ ನಮ್ದೇ ಆದ ಒಂದು ವೇಳಾಪಟ್ಟಿಯನ್ನ ಕಾರ್ಯಕ್ರಮಗಳನ್ನ ಇಟ್ಕೊಂಡ್ರೆ ಅನುಕೂಲ ಆಗ್ತದೆ. ಕೃಷಿಗೆ ಹೊಸ ರೂಪವನ್ನ ಕೊಡ್ತಾ ಹೋದ್ರೆ ಪ್ರಯೋಜನಕಾರಿ. ತಾವು ನಾಯಿಗಳನ್ನ ಇಟ್ಕೊಂಡಿದ್ರಿ, ಎಷ್ಟೋ ಜನ ವಿಭಿನ್ನವಾದ ನಾಯಿಗಳನ್ನ ಸಾಕಿರೋದಿದೆ. ನಿಮ್ಮಲ್ಲಿ ಎಂತ ನಾಯಿಗಳಿದಾವೆ, ಹೇಗಿದೆ ಅವುಗಳ ಒಂದು ಸಾಕಾಣಿಕೆ ಖರ್ಚು ವೆಚ್ಚು ಇದೆಲ್ಲ? ನಾನು ನಾಯಿ ಮರಿಗಳನ್ನ ಆಲ್ಮೋಸ್ಟ್ ಎಲ್ಲ ಬ್ರೀಡ್ನ ಡೀಲ್ ವ್ಯಾಪಾರ ಮಾಡ್ತೀನಿ. ಆದ್ರೆ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಮಾಡ್ತಾ ಇರೋದೊಂದೇ ರಾಟ್ವೈಲರ್ ಅಂತೇಳಿ. ರಾಟ್ವೈಲರ್ ಅಲ್ಲಿ 4 ತಳಿ ಬರ್ತದೆ. 4 ತಳಿಲಿ ನನ್ನ ಹತ್ರ ಇರೋದು ಶೋ ಕ್ವಾಲಿಟಿ. ಶೋ ಕ್ವಾಲಿಟಿ ನಾನು ಮ್ಯಾಂಗ್ಳೂರಿಂದ ಶೋ ಕ್ವಾಲಿಟಿದು ಬ್ರೀಡೇ ತಂದಿರೋದು. ಒಂದು ನಾಯಿ ತಂದಿರೋದು ಫಿಮೇಲ್ ತಂದು ನನಗೆ ಅದೇ ಫಸ್ಟ್ ಒಂದೂವರೆ ವರ್ಷದಲ್ಲಿ 2nd ಮೇಟಿಂಗ್ ಬಂದಾಗ ಮರಿ ಮಾಡಿಸಿದ್ದೀನಿ. ಮರಿ ಮಾಡಿಸಿದಾಗ 7 ಆಗ್ತು. 7 ನನಗೆ ಮೇಲ್ 15,000 ಆಗಿ ಹೋಯ್ತು, ಫಿಮೇಲ್ 10,000 ಆಗಿ ಹೋಯ್ತು. ಮತ್ತೆ ಮೇನ್ ಆಗಿ ನಾವು ಇಡೀ ಮಾರ್ಕೆಟ್ ನಮ್ದು ಕ್ವಾಲಿಟಿ, ನಮ್ಮ ಹತ್ರ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಎಲ್ಲಿಂದಾದ್ರೂ. ನಾನು ಇಲ್ಲಿವರೆಗೆ ಕೊಡಗಲ್ಲಿ 2 ನಾಯಿ ಮರಿ ಕೊಟ್ಟಿರೋದು. ಒಂದು 18 ನಾಯಿ ಮರಿಲಿ ಎಲ್ಲ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹುಡ್ಕೊಂಡು ಬರ್ತಾರೆ. ಹೇಗೆ ನಮ್ಮ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ನಾಯಿಗಳಿದೆ ಅಂತ ಹೇಳಿದ್ರೆ ಜನಗಳು ಹುಡ್ಕೊಂಡು ಬರ್ತಾರೆ, ಹುಡ್ಕೊಂಡು ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಕೊಡಗಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ, ಇಲ್ಲಿದು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ, ನಾವು ಇದು ಅದು ನೋಡ್ಕೊಂಡು ಜರ್ಮನ್ ಶಪರ್ಡ್ ಅದರದ್ದು ಬ್ರೀಡಿಂಗ್ ಮಾಡ್ತಿದ್ದೆ. ಈಗ ಸ್ಟಾಪ್ ಮಾಡಿದೀನಿ. ಮತ್ತೆ ನೆಕ್ಸ್ಟ್ ಈಗ ಬೆಲ್ಜಿಯನ್ ಮ್ಯಾಲೋನಿಸ್ ಅಂತೇಳಿ ಒಂದು ತಳಿನ ತಂದಿದ್ದೀನಿ. ಅದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರೈಸ್ ಇದೆ. ಅದರಲ್ಲೂ 5-6 ತರ ತಳಿ ಬರ್ತದೆ. ಆಲ್ಮೋಸ್ಟ್ 30,000 to 1.5 lakh ತನಕ ಹೋಗುತ್ತೆ ತಳಿಗಳು. ಸಾಕ್ತಾ ಇದ್ದೀನಿ ಈಗ ಒಂದು 6 ತಿಂಗಳ ಹತ್ರ ಆಗಿದೆ, ಬೆಳೀತಾ ಇದೆ, ಇನ್ನು ನೋಡ್ಬೇಕು ಸರ್. ಕೃಷಿಯಲ್ಲಿ ಗಳಿಕೆ ಮಾಡಲಿಕ್ಕೆ ಬೇರೆಯವರಿಗೆ ಸ್ಪಂದಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ, ಅದನ್ನ ಹುಡುಕ್ತಾ ಇರಬೇಕು. ಹೇರಳವಾದ ಅವಕಾಶಗಳಿರುವ ಈ ಕೃಷಿಯಲ್ಲಿ ನಾವು ತೊಡಗಿಸಿಕೊಂಡಷ್ಟು ಗಳಿಕೆ ಅಭಿವೃದ್ಧಿ. ನಿಮ್ಮ ಉನ್ನತವಾದ ವ್ಯಾಸಂಗ ಎಲ್ಲೆಲ್ಲೋ ಬಳಕೆ ಆಗ್ತದೆ ಅಂತ ಅನ್ಕೊಂಡು ಯಾರು ಕನಸು ಕಂಡಿದ್ರೇನೋ, ನಿಮಗೂ ಏನೇನೋ ಬಯಕೆ ಇತ್ತೇನೋ. ಪದವಿ ಮುಗಿದ ಬಳಿಕ ನಿಮ್ಮ ದಿಕ್ಕು ಹೇಗೆ ಅನಿಸ್ತಾ ಇತ್ತು ಆ ಕ್ಷಣದಲ್ಲಿ? ಅದೇ ಆ ಕ್ಷಣದಲ್ಲಿ ಅಪ್ಪ ಅಮ್ಮನಿಗೆ ತುಂಬಾ ಬೇಜಾರಾಗಿತ್ತು ನನ್ನ ಮೇಲೆ, ಇವನೇನು ಮಾಡೋದಿಲ್ಲ, ಇವನು ಇದೇ ತರ ಆಗ್ಬಿಡ್ತಾನೆ ಅಂತ ಹೇಳಿ. ಹಾಗೆ ನಾನು ನನಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು, ಓದೋದ್ರ ಕಡೆ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇಂಟ್ರೆಸ್ಟ್ ಇತ್ತಿಲ್ಲ. ಅಪ್ಪ ಅಮ್ಮನಿಗೆ MBA ಮಾಡ್ಬೇಕು ಅಂತ ಇತ್ತು, ನನಗೆ MBA ಮಾಡಕ್ಕೆ ಆಸಕ್ತಿ ಇತ್ತಿಲ್ಲ. ಕೃಷಿದ ಬಗ್ಗೆ ಏನೇನಾದ್ರು ಮಾಡುವ ಅಂತ ಇದ್ದೆ, ಮಾಡ್ತಾ ಇದ್ದೀನಿ, ಮಾಡ್ತೀನಿ ಇನ್ನು ಮುಂದಕ್ಕೂ. ನಿಜ ಎಷ್ಟೋ ಮಕ್ಕಳಿಗೆ ಕೃಷಿಯಲ್ಲಿ ಅತೀವವಾದ ಆಸಕ್ತಿ ಇರುತ್ತೆ, ಆದ್ರೆ ಅಪ್ಪ ಅಮ್ಮಗಳು ಬಿಡೋದಿಲ್ಲ. ಮೇನ್ ಆಗಿ ಏನು ಅಂತ ಹೇಳಿದ್ರೆ ಕೊಡಗಲ್ಲಿ ಅಪ್ಪ ಅಮ್ಮ ಅಂದ್ರೆ ಮೇನ್ ಮಕ್ಕಳನ್ನ ಹಾಳು ಮಾಡ್ತಾ ಇದಾರೆ ನನ್ನ ಪ್ರಕಾರ. ನಾ ಓಪನ್ ಆಗಿ ಹೇಳ್ತೀನಿ, ಯಾಕೆ ಅಂತ ಹೇಳಿದ್ರೆ ಕೃಷಿ ಇಂಟ್ರೆಸ್ಟ್ ಇರೋದೇ ಕಮ್ಮಿ ಈ ಕಾಲದಲ್ಲಿ. ಅವರು ಯಾರಿಗೆ ಇಂಟ್ರೆಸ್ಟ್ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆನೆ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ತುಂಬಾ ಬೆಳೀತಾರೆ. ಅಪ್ಪ ಅಮ್ಮ ಹೇಳ್ದಂಗೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಅದು ಖಂಡಿತ ಆಗೋದಿಲ್ಲ. ಮತ್ತೆ ಆದಷ್ಟು ಕೃಷಿಲಿ ಇನ್ನು ಸ್ವಲ್ಪ ವರ್ಷ ಕಳೆದ್ರೆ ಗೋರ್ಮೆಂಟ್ ಇಂದ ಎಲ್ಲ ತರ ಬೆನಿಫಿಟ್ಸ್ ಇದೆ, ಎಲ್ಲ ತರ ನಿಮಗೆ ಏನೆಲ್ಲ ಸಬ್ಸಿಡೀಸ್ ಬೇಕು, ಎಲ್ಲ ತರ ಸ್ಕೀಮ್ಗಳು ಎಲ್ಲ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಯುವಕರು ಎಲ್ಲರಿಗೂ ನಾಲೆಜ್ ಇದೆ, ಬುದ್ಧಿ ಇದೆ. ಮತ್ತೆ ನಾವು ಹಳೆ ಕಾಲದ ತರ ಫಾರ್ಮಿಂಗ್ ಅಲ್ಲ ಈಗ, ಈಗೆಲ್ಲ ಮಾಡರ್ನ್ ಫಾರ್ಮಿಂಗ್. ತಲೆ ಓಡಿಸಿದ್ರೆ ಯಾರು ಏನ್ ಬೇಕಾದ್ರೆ ಮಾಡಬಹುದು ಕೃಷಿಯಲ್ಲಿ. ಸಾಂಪ್ರದಾಯಿಕ ಜ್ಞಾನದೊಂದಿಗೆ ತಂತ್ರಜ್ಞಾನವನ್ನ ಬೆಸದು ಕೃಷಿಯಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿರುವ ಕುಟುಂಬಗಳನ್ನ ವ್ಯಕ್ತಿಗಳನ್ನ ನಾವು ನೋಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿದ್ದೀರಿ, ಗಮನ ಹರಿಸಿದಿರಿ. ಹೇಗನ್ಸುತ್ತೆ ಒಟ್ಟಾರೆ ನೀವು ಕೃಷಿಯನ್ನು ಹೇಗೆ ಅರ್ಥೈಸಿಕೊಂಡಿದ್ದೀರಿ? ಬೇರೆ ಬೇರೆ ಕಡೆ ಹೋಗಿ ಬಂದಿರಬೇಕು, ಗಮನಿಸಿರ್ಬೇಕು, ಮತ್ತೆ ಆಗಿಂದಾಗಿ ವಿಶ್ಲೇಷಣೆ ಮಾಡ್ತಿರ್ಬೇಕು. ಈ ವರ್ಷ ಇಷ್ಟು ಕಾಫಿ ಬಂತು, ಕಾಳುಮೆಣಸು ಬಂತು, ಅಡಿಕೆ ಬಂತು, ಇಷ್ಟು ಖರ್ಚು ಮಾಡಿದ್ವಿ, ಹೀಗೀಗಾಯ್ತು, ಇಲ್ಲಿ ಕಳ್ಕೊಂಡ್ವಿ, ಅಲ್ಲಿ ಗಳಿಸಿದ್ವಿ ಅಂತ ಅನ್ಕೊಂಡು. ಒಟ್ಟಾರೆ ಪದವಿ ಆದ ಬಳಿಕ ಉದ್ಯೋಗ ಮಾಡ್ತಾ ಈಗ ಕೃಷಿಗೆ ಸಂಪೂರ್ಣವಾಗಿ ತೊಡಸ್ಕೊಂಡಿರುವ ಹಿನ್ನೆಲೆಯಲ್ಲಿ ಏನನ್ಸುತ್ತೆ ನಿಮ್ಮ ಮನಸ್ಸು? ಅದೇ ನಾನು ಬಂದು ಇಲ್ಲಿ ಸೇರಿ ಕಷ್ಟಪಡಕ್ಕೆ ಶುರು ಮಾಡೋದಲ್ಲಿಂದ ನನಗೆ ಲಾಭ ಅಲ್ಲದೆ ಲಾಸ್ ಅಂತ ಹೇಳೋದು ಕೃಷಿಯಲ್ಲಿ ಕಂಡಿಲ್ಲ. ಒಂದ್ ಸಣ್ಣ ಪುಟ್ಟದ ಆ ಕಡೆ ಈ ಕಡೆ ಇರುತ್ತೆ, ಅದು ಬಿಟ್ರೆ ಎಲ್ಲ ತೋಟದ ಕಾಫಿ ಇಲ್ಲಾಗ್ಲಿ ಕಾಳು ಮೆಣಸು ಆಗ್ಲಿ ಕ್ಲೈಮೇಟ್ ಕಂಡೀಷನ್ ಗೆ ಹೋಗುತ್ತೆ, ಅದ್ ಏನು ಮಾಡಕ್ಕಾಗಲ್ಲ. ಅದು ಬಿಟ್ಟು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗಿದೆ ಹೊರತು ಕಮ್ಮಿ ಆಗಿಲ್ಲ. ಮತ್ತೆ ಆದಷ್ಟು ನಾವು ಕಾಸ್ಟ್ ಕಟ್ ಮಾಡಕ್ಕೆ ನೋಡ್ಬೇಕು. ಹೇಗೆ ಅಂತ ಹೇಳಿದ್ರೆ ಈಗ ಗೊಬ್ಬರ ಹಾಕೋದಾಗ್ಲಿ ಫಾಲಿಯರ್ ಸ್ಪ್ರೇಗೆ ಹೋಗಿದ್ದೀನಿ ನಾನು, 3 ವರ್ಷದಿಂದ ಗೊಬ್ಬರನೇ ಹಾಕಿಲ್ಲ ನಾನು ಬುಡಕ್ಕೆ. ನಾನು ಫಾಲಿಯರ್ ಸ್ಪ್ರೇನೆ 3 ಸತಿ ಮಾಡ್ತೀನಿ, 1 ಸತಿ ಗೊಬ್ಬರ ಹಾಕೋ ದುಡ್ಡಲ್ಲ, 3 ಸತಿ ಗೊಬ್ಬರ ಹಾಕ್ತೀನಿ, ಕ್ರಾಪು ಡಬಲ್ ಬರ್ತದೆ. ಮತ್ತೆ ಎಲ್ಲದಕ್ಕೂ ಅಷ್ಟೇ, ಈಗ ಗದ್ದೆಗಳಲ್ಲಿ ನನಗೆ ಕಾಫಿ ತುಂಬಾ ಮಳೆಗಾಲದಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿದ್ರೆ ಬೋರ್ಡೋ ಸಿಂಪರಣೆ ಮಾಡ್ತೀನಿ. ಹಾಗೆ ನಮ್ಮ ಕೈಲಿ ಏನಾಗುತ್ತೆ ಅದು ನಾವು ಮಾಡ್ತಾ ಹೋದ್ರೆ ನಮಗೆ ಅದರಲ್ಲಿ ಅಭಿವೃದ್ಧಿ ಕಾಣ್ತಾ ಹೋಗುತ್ತೆ. ನೋಡಿ, ವಿಚಾರಗಳನ್ನ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಅಳವಡಿಕೆ ಮಾಡ್ಕೊಳ್ತಾ ಹೋದ್ರೆ, ಖರ್ಚುಗಳನ್ನ ಕಮ್ಮಿಗೊಳಿಸ್ತಾ ಹೋದ್ರೆ ಹಣನ ಉಳಿತಾಯ ಆಗ್ತದೆ, ಅನುಕೂಲಗಳಾಗ್ತವೆ. ಖುಷಿ ಆಯ್ತು ನಿಮ್ಮ ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ. ಪೂವಯ್ಯನವರೇ ನಮಸ್ಕಾರ, ಶುಭವಾಗಲಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ಕೇಳಿದ್ರೆ ಕೃಷಿಯಲ್ಲಿ ತಂತ್ರಜ್ಞಾನದ ಹೊಸ ರೂಪವನ್ನ ಕೊಟ್ಕೊಂಡು ಬೆಳವಣಿಗೆ ಹಾದಿಯಲ್ಲಿ ಸಾಗುತ್ತಿರುವ ಮಡಿಕೇರಿ ತಾಲೂಕು ಪಾಲೂರು ಗ್ರಾಮದ ಮೇಪಾಡಂಡ ಪಿ ಉತ್ತಪ್ಪ ಅವರ ಪುತ್ರ MU ಪೂವಯ್ಯ ಅವರ ಅನುಭವಗಳನ್ನ ಅನಿಸಿಕೆಗಳನ್ನ ಆಲಿಸಿಕೊಂಡ್ರಿ. ಈ ರೀತಿಯ ಯುವಕರು ಕೃಷಿಯಲ್ಲಿದ್ರೆ ಏನಾಗಬಹುದು ಅನ್ನೋದನ್ನ ಅವರ ವಿಚಾರಗಳು ತಿಳಿಸಿದವು ಅಲ್ವಾ? ಮಾತಾಡಿ, ಅವ್ರ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಹೀಗಿದೆ: 63-64-09-99-75, 63-64-09-99-75. ಕೇಳುಗರೆ, ನೀರಿನ ಬಗ್ಗೆ ನಾವು ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು. ನೀರು ನಮ್ಮ ಜೀವರಕ್ಷಕ, ಅನೇಕ ಜೀವಿಗಳನ್ನು ಬೆಳೆಸುವ ಈ ಅದ್ಭುತವಾದ ಸಂಪನ್ಮೂಲ ಇಲ್ಲದೆ ಹೋದರೆ ತುಂಬ ಕಷ್ಟ. ನಾವು ಬದುಕೋದು, ಇತರೆ ಜೀವಿಗಳು ಸಹ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತದಲ್ವಾ? ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನಮ್ಮ ಶಾರೀರಿಕ ಚಟುವಟಿಕೆಗಳಿಗೆ ನೀರು ಅಗತ್ಯವಾಗಿ ಪ್ರತಿನಿತ್ಯನೂ ಬೇಕು.

ಮಡಿಕೇರಿ ಪೇಟೆನ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಇಂದು ನಡೆದ ವಿಶ್ವ ಮಲೇರಿಯಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದವು. ಈ ಸಲದ ಘೋಷಣೆ, ನವೀನ ವಿಧಾನಗಳನ್ನು ಬಳಸೋಣ, ಮಲೇರಿಯಾ ಕಡಿಮೆ ಮಾಡಿ ಜೀವ ಉಳಿಸೋಣ ತೇಳಿ ಅಟ್ಟು. ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಪರಿಸರ ಶುಚಿಯಾಗಿಟ್ಟುಕೊಳ್ಳಕ್ಕೂ, ನೀರು ನಿಲ್ಲದಂಗೆ ಎಚ್ಚರ ವಹಿಸಕ್ಕೂ, ಯಾವುದೇ ಜ್ವರ ಇದ್ದರೇನು ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಿ ವೈದ್ಯರ ಮೂಲಕ ಚಿಕಿತ್ಸೆ ಪಡ್ಕೊಳ್ಳಕ್ಕೂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಮಲೇರಿಯಾ ಕುರಿತಂಗೆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಪಾಲಾಕ್ಷ ಮತ್ತೆ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜೆವಿ ಶ್ರೀನಾಥ್ ಅವು ಮಾಹಿತಿ ಕೊಟ್ಟವು. ಈ ಸಂದರ್ಭದಲ್ಲಿ ಮಲೇರಿಯಾ ರೋಗ ನಿರ್ಮೂಲನೆ ಕುರಿತಂಗೆ ಜಾಗೃತಿ ಜಾಥಾ ನಡೆತು. ಈ ಜಾಥಾಕ್ಕೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಆನಂದ್ ಅವು ಚಾಲನೆ ಕೊಟ್ಟವು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ವತಿಯಿಂದ ಪೊನ್ನಂಪೇಟಿನ ಅಪ್ಪಚಕವಿ ವಿದ್ಯಾಲಯದಲ್ಲಿ ಇದೇ 26ಕ್ಕೆ ಅಕಾಡೆಮಿನ 28ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡೆದಿದೆ. ಶತಮಾನೋತ್ಸವ ಸಂಚಿಕೆಯಾದ ಬಾಚಮಡ ಡಿ ಗಣಪತಿ ಸ್ಮರಣ ಸಂಚಿಕೆ ಹಂಗೆ ಐಚೇಟ್ರ ಮಾ ಮುತ್ತಣ್ಣ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಾದೆ ನಂತರ ಕೊಡವ ಪಡಿಪು ಒಂದು ಕಲ್ತ್ ಪರೀಕ್ಷೆ ಬರೆದ ಮಕ್ಕಳಿಗೆ ಅಕಾಡೆಮಿನ ವತಿಯಿಂದ ಪ್ರಮಾಣ ಪತ್ರನ ಹಂಚುವ ಕಾರ್ಯಕ್ರಮ ನಡೆದಿದೆ ಅಂತ ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿಯಪ್ಪಯ್ಯನವರು ತಿಳಿಸಿದರು. ಪೊನ್ನಂಪೇಟೆ ತಾಲೂಕು ಶಿಶು ಅಭಿವೃದ್ದಿ ಯೋಜನೆ ವತಿಯಿಂದ ಮೇ 4ರಿಂದ ಮೇ 11ಕ್ಕೆ ಮುಟ್ಟ ಪೊನ್ನಂಪೇಟೆ ತಾಲೂಕು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 5ರಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೆದಿದೆ. ಈ ಶಿಬಿರದಲ್ಲಿ ಚಿತ್ರಕಲೆ, ಸಮೂಹ ನೃತ್ಯ ಮತ್ತು ಯೋಗ ಚಟುವಟಿಕೆಗಳನ್ನು ನಡೆಸಲಾದ ಪೊನ್ನಂಪೇಟೆ ತಾಲೂಕು ಶಿಶು ಅಭಿವೃದ್ದಿ ಯೋಜನಾಧಿಕಾರಿಯವರು ತಿಳಿಸಿದರು. ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ದಿನ ಪ್ರೋತ್ಸಾಹಿಸಿಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಮುರುಗೇಶ್ ನಿರಾಣಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ದಿನದ ಉದ್ಯಮಿಯಾಗೂ ಉದ್ಯೋಗ ನೀಡು ಕಾರ್ಯಾಗಾರವು ವಿಡಿಯೋ ಕಾನ್ಫರೆನ್ಸ್ ಸ್ಕ್ರೀನ್ಗಳ ಮೂಲಕ ಇದೇ 28ರ ಮಧ್ಯಾಹ್ನ 3:30 ಗಂಟೆಗೆ ಕುಶಾಲನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೆದಿದೆ. ಈ ಕಾರ್ಯಕ್ರಮ ಮೈಸೂರು ವಿಭಾಗದಿಂದ ಏರ್ಪಾಟಾಗಿದ್ದು ಕುಸಿ ಇರುವ ಜಿಲ್ಲೆನ ತಾಂತ್ರಿಕ ಅಲ್ಲರೆ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗ ಹಂಗೆ ಇತರೆ ಉದ್ಯಮಶೀಲರು ನೋಂದಣಿ ಮಾಡಿಕೊಂಡು ಭಾಗವಹಿಸಕ್ಕೆ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ಇದೇ 28ರ ಬೆಳಿಗ್ಗೆ ಈ ಕಾರ್ಯಾಗಾರ ನಡೆದಿದೆ. ಹಂಗೆ ಮಧ್ಯಾಹ್ನ 3:30 ಗಂಟೆಗೆ ಕೈಗಾರಿಕಾ ಅದಾಲತ್ ನಡೆದಿದೆ ಅಂತ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಿದರು. ನೀರಾವರಿ ಪಂಪ್ಸೆಟ್ ಮತ್ತೆ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಯೋಜನೆಯಡಿಯಲ್ಲಿ ವಿದ್ಯುತ್ ಸಂಪರ್ಕ ಪಡ್ಕೊಂಡಿರುವ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಫಲಾನುಭವಿಗಳ ವಿವರನ ಸರ್ಕಾರಕ್ಕೆ ಸಲ್ಲಿಸಿಕ್ಕಿರುವುದರಿಂದ ಎಲ್ಲಾ ಫಲಾನುಭವಿ ವಿದ್ಯುತ್ ಗ್ರಾಹಕರು ಜಾತಿ ಪ್ರಮಾಣ ಪತ್ರದ ಆರ್ಡಿ ಸಂಖ್ಯೆ, ಆಧಾರ್ ಸಂಖ್ಯೆ, ಸ್ಥಾವರ ಸಂಖ್ಯೆ, ವಿದ್ಯುತ್ ಬಿಲ್ಲಿನ ಪ್ರತಿ ಈ ದಾಖಲೆಗಳನ್ನು ತಮ್ಮ ಹತ್ತಿರದ ಸೆಸ್ ಕಚೇರಿಗೆ ಒದಗಿಸಕೂತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ವೃತ್ತಿಪರ ಶಿಕ್ಷಣ ಸೂರ್ಯನ ವರ್ಷದಲ್ಲಿ ಓದುತ್ತಿರುವ ಮಾಜಿ ಸೈನಿಕರ ಮಕ್ಕಳಿಗೆ ಸೈನ್ಯಾಧಿಕಾರಿಗಳ ಮಕ್ಕಳನ್ನ ಬಿಟ್ಟು ಕೇಂದ್ರೀಯ ಸೈನಿಕ ಮಂಡಳಿಯಿಂದ ಪ್ರಧಾನಮಂತ್ರಿ ಶಿಷ್ಯವೇತನಕ್ಕಾಗಿ ಅರ್ಜಿ ಹಾಕಿಕೆ ಇದೇ 15 ಆಖರಿ ದಿನ ಆಗಿತ್ತು. ಆದರೆ 2021-22 ಸಾಲಿನ ಪ್ರವೇಶ ಪ್ರಕ್ರಿಯೆಗೆ ವಿಳಂಬ ಆಗಿರುವುದರಿಂದ ಅರ್ಜಿ ಹಾಕಿಕೆ ಇದೇ 30ಕ್ಕೆ ಮುಟ್ಟ ಅವಕಾಶ ಕೊಡಲಾಟು. ಅರ್ಹ ವಿದ್ಯಾರ್ಥಿಗ ಅರ್ಜಿನ www.ksb.gov.in ಸಲ್ಲಿಸಕೃತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಹಾಸನ ಜಿಲ್ಲೆ ರಾಮನಾಥಪುರದ ನ್ಯಾಷನಲ್ ಕ್ಲಾಸಿಕಲ್ ಅಕಾಡೆಮಿ ಕೊಡುವ ರಾಷ್ಟೀಯ ಸೇವಾ ರತ್ನ ಪ್ರಶಸ್ತಿ ಈ ಸಲ ಪೊನ್ನಂಪೇಟಿನ ಮುಕ್ಕಟ್ರ ಮೌನಿ ನಾಣಯ್ಯವಕ್ಕೆ ಸಿಕ್ಕಿತು. ಕೌಶಲ್ಯಾಭಿವೃದ್ದಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕೊಡಗು, ಸಂಜೀವಿನಿ, ಎನ್ಆರ್ಎಲ್ಎಂ, ಡಿಡಿಯು, ಜಿಕೆವೈ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಡಿಕೇರಿ ಇವರ ಕೂಡುಕೂಟಲ್ಲಿ ಉದ್ಯೋಗ ಮೇಳ 2022 ಇದೇ 29ರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ಕೈಗಾರಿಕಾ ತರಬೇತಿ ಸಂಸ್ಥೆ ಮಡಿಕೇರಿಯಲ್ಲಿ ನಡೆದಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಡ್ಕೊಂಡಿರುವ ದಾಖಲಾತಿಗಳೊಟ್ಟಿಗೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಿರುವವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯನ ಪಡ್ಕೊಳಕ್ಕೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯದೇ ಇರುವವು ಇದೇ 30ರೊಳಗೆ ಹತ್ತಿರದ ಬ್ಯಾಂಕ್ನ ಸಂಪರ್ಕಿಸಿ ಈ ಯೋಜನೆಯ ಲಾಭ ಪಡ್ಕೊಳಕ್ಕೆ. ಇದರೊಟ್ಟಿಗೆ ಪ್ರಧಾನಮಂತ್ರಿಗಳ ಸಾಮಾಜಿಕ ಸುರಕ್ಷಾ ಯೋಜನೆಗಳಾದ ಪಿಎಂಎಸ್ಬಿವೈ, ಪಿಎಂಜೆಜೆಬಿವೈ ಹಂಗೆ ಅಟಲ್ ಪಿಂಚಣಿ ಯೋಜನೆಗಳಿಗೆ ಸೇರ್ಪಡೆ ಹಾಕುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ರೀ, 2 ವರ್ಷ ಆಯ್ತು ಅಕ್ಷಯ ತೃತೀಯಕ್ಕೆ ಚಿನ್ನಾಭರಣ ತಗೊಳ್ದೆ, ಈ ವರ್ಷ ಎಲ್ಲಿಂದ ತಗೊಳ್ಳೋಣ? ನಾವು ಯಾವಾಗ್ಲೂ ವಿಲ್ಕೋ ಗೋಲ್ಡ್ ಇಂದ ತಾನೇ ತಗೊಳ್ತಾ ಇದ್ದಿದ್ದು, ಅಲ್ಲಿಂದೇ ತಗೊಳ್ಳೋಣ. ಅಕ್ಷಯ ತೃತೀಯ ಪ್ರಯುಕ್ತ ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಕೂಡ ಇದೆ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. Breathe like a lion. crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಬೆಸ್ಟ್ ಬ್ರ್ಯಾಂಡ್, ಅತ್ಯುತ್ತಮ ಕ್ವಾಲಿಟಿ, ವೈಡ್ ರೇಂಜ್ ಆಫ್ ಸೆಲೆಕ್ಷನ್ ಅಂಡ್ ಕಲೆಕ್ಷನ್, ವ್ಯಾಪಾರದ ನಂತರದ ಅತ್ಯುತ್ತಮ ಸೇವೆ, ಆಕರ್ಷಕ ಡಿಸ್ಕೌಂಟ್ ಆಫರ್ಗಳು, ಇವೆಲ್ಲವೂ ನಿಮಗೆ ಸಿಗಲಿದೆ ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ನಲ್ಲಿ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಚರಂಡೇಟಿ ಗ್ರಾಮದ ಶ್ರೀ ಶಾಸ್ತಾವು ಭದ್ರಕಾಳಿ ದೇವರ ಉತ್ಸವ ಇದೇ 27ರಂದು ಬುಧವಾರ ನಡೆಯಲಿದ್ದು, ಅಂದು ಬೆಳಗ್ಗೆ ಹೆಣ್ಣು ಕೋಲ ಗಂಡು ಕೋಲ, ಹರಕೆ ಹಾಕುವುದು, ಹೀಲಿ ಆಟ, ಮಧ್ಯಾಹ್ನದ ನಂತರ ತೆರೆಮುಡಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಚರಂಡೇಟಿ ಊರಿನವರು ಕೇಳಿಕೊಂಡಿದ್ದಾರೆ. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. 30 ಒಕ್ಕಲು ಗ್ರಾಮತ್ರ ಶ್ರೀ ಭದ್ರಕಾಳಿ ದೇವಸ್ಥಾನತ್ಲ ಕಾಲ್ತರ ನಮ್ಮೆರ ಮಾರಿಪತ್ಲ ಇಂದು ನಡುಪಾದ್ರೆ 1 ಗಂಟೆಯಿಂದ ಕೊಡಿಪಣ ಇಡುವೋ, ಚಿರಿಯ ಮಕ್ಕಳ ಮಂಡೆಮುಡಿ ಪರಕೆ, ಬೋರೆ ಪರಕೆ ಉಪ್ಚಿಡೋ, ಕೊಂಬಾಟ್, ಚೌಲಿಯಾಟ, ನಾಳೆ ಚೌವಾಚೆ ಮಧ್ಯಾಹ್ನ 1 ಗಂಟೆಯಿಂದ ಎತ್ತು ಪೋರಾಟ, ಕೊಂಬಾಟ್, ಚೌಲಿಯಾಟ, ಭಂಡಾರ ಇಡುವೋ, ಇರೋ ತೇಳಂಗ ಪದ್ನಾಚೆ ಶ್ರೀ ಮಹದೇಶ್ವರ ದೇವಸ್ಥಾನತ್ಲ ಕಾಲ್ತರ ನಮ್ಮೆರ ಮಾರಿಪತ್ಲ ಮಧ್ಯಾಹ್ನ 1 ಗಂಟೆಯಿಂದ ಚೌಲಿಯಾಟ, ಭಂಡಾರ ಇಡುವೋ. ಭಕ್ತಂಗೆಲ್ಲ ಬಂತು ದೇವರ ಆಶೀರ್ವಾದ ಪಡೆದು ಉಣಂದು ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಪಿಂಜ 30 ಒಕ್ಕಲು ಗ್ರಾಮಸ್ಥಂಗ ಕಟ್ಟಂಡಿತು. ಸುಭಾಷ್ ನಗರದಲ್ಲಿದ್ದ ಯುರೋ ಕಿಡ್ಸ್ ಇದೀಗ ಲಿಟಲ್ ಸ್ಕಾಲರ್ ಅಕಾಡೆಮಿಯಾಗಿ ವಿರಾಜಪೇಟೆ ಸಮೀಪ ಮಗ್ಗುಲ ಐಮಂಗಲದಲ್ಲಿ ಆರಂಭಗೊಂಡಿದೆ. ಇಲ್ಲಿ ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಇಲ್ಲಿಗೆ ಹೆಡ್ ಮಿಸ್ಟ್ರೆಸ್, ಕಿಂಡರ್ ಗಾರ್ಡನ್ ಟೀಚರ್ಸ್, ಪ್ರೈಮರಿ ಟೀಚರ್ಸ್ ಹಾಗೂ ಸಿಬ್ಬಂದಿ ವರ್ಗದವರು ಬೇಕಾಗಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 7019804689. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊರ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರಪ್ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಕರ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿ ಸಾಮಗ್ರಿನ ಆನ್ಲೈನ್ ಮನೆಗೆ ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಕೂಡ್ಲೂರು ಚಟ್ಟಳ್ಳಿ ಗ್ರಾಮದ ಅಕ್ಕಾರಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ಇದೇ ತಾರೀಕು 27ಕ್ಕೆ ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರ್ ಸೇವೆ ನಡೆದಿದೆ. ಕೊಟ್ಟಗೂಡಗ ಊರವು ನೆಂಟರಿಷ್ಟರು ಎಲ್ಲ ಬಂದು ದೇವರು ತೀರ್ಥ ಪ್ರಸಾದ ಸ್ವೀಕರಿಸುವ ಕುತ್ತ ಅಕ್ಕಾರಿ ಕುಟುಂಬಸ್ಥರು ಕೇಳಿಕೊಂಡಳು. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬಲಿಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವೇರಪ್ಪ, ಕ್ಯಾನಿ ಅಂಡ್ ಕೋ. ಕಾಲ್ 9980163858 ಅಥವಾ 9500027803. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಇಂದು ವಿಶ್ವ ಮಲೇರಿಯಾ ದಿನ. ನವೀನ ವಿಧಾನಗಳನ್ನು ಬಳಸೋಣ, ಮಲೇರಿಯಾ ಕಡಿಮೆ ಮಾಡಿ ಜೀವ ಉಳಿಸೋಣ ಘೋಷವಾಕ್ಯದೊಡೆ ಮಡಿಕೇರಿಯ ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿತು. ತಕ್ಕಪರಂದ ಆರೋಗ್ಯಾಧಿಕಾರಿ ಡಾ ಚೇತನ್, ಮಲೇರಿಯಾ ತಂತ್ರ ಅಂಟಕಾಯಲತ್ನ ಪುಡ್ತಕ್ ಬೆಚ್ಚೋಲಿ ಜನಡ ಜವಾಬ್ದಾರಿ ಬಾರಿ ಬಲ್ಲೇದು. ಸುತ್ತಮುತ್ತ ಮನಾರ ನೀರ್ ನಿಕ್ಕ ತನಿಖೆ ಎಚ್ಚರಡ್ತೋ, ಸೊಳ್ಳೆ ಕಡಿಕ ತನಿಖೆ ನೋಟಿಯೋ, ಪನಿಬಾತೆಂಗಿ ಕೂಡನ್ನೇ ಡಾಕ್ಟರ್ನ ಖಂಡಿತು ಮದ್ದಮರ ಅಡ್ತೊಂಡು ಅಣಚಿ. ಆರೋಗ್ಯಾಧಿಕಾರಿಯ, ಆರೋಗ್ಯ ಸುರಕ್ಷತಾಧಿಕಾರಿಯ, ಆಶಾ ಕಾರ್ಯಕರ್ತಂಗ ಹಾಜರಿಂತು. ಪೊನ್ನಂಪೇಟೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ಆದನೆಲು ಮೇ 4-11 ತಾನೆ ಇಲ್ಲೇತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 5-16 ಬಯತರ ಮಕ್ಕಳ ಬೇಣಿ ಶಿಬಿರ ನಡಪ. ಚಿತ್ರಕಲೆ, ಕೂಟ ಆಟ, ಯೋಗ ಇನ್ನತ ಪಲತರ ಚಟುವಟಿಕೆ ನಡಪಂದು ಯೋಜನಾಧಿಕಾರಿ ಅರಿಚಿಟ್ಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಲು ಪೊನ್ನಂಪೇಟೆರ ಅಪ್ಪಚಕವಿ ವಿದ್ಯಾಲಯದಲ್ಲಿ ನಾಳೆ ಚೌವಾಚ ಅಕಾಡೆಮಿರ 28ನೇ ಸಂಸ್ಥಾಪನಾ ದಿನ ನಡಪ. ಶತಮಾನೋತ್ಸವ ಸಂಚಿಕೆ, ಬಾಚಮಡಡಿ ಗಣಪತಿ ಸ್ಮರಣ ಸಂಚಿಕೆ ಪಿಂಜ